ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30:22. ನಮ್ರತೆಯ ಗುಣವು ಹೃದಯವನ್ನು ಪ್ರಾಮಾಣಿಕ ಹಾಗೂ ಶುದ್ಧಗೊಳಿಸುತ್ತದೆ. ಇದು ಎಲ್ಲರನ್ನು ಒಟ್ಟುಗೂಡಿಸಿ ಸಹಕಾರಿಯನ್ನಾಗಿಸುತ್ತದೆ. ಹಿತ ನುಡಿ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜ್ ಗುಬ್ಬಿ ಮಾಡುವ ಮುಸ್ಸಂಜೆ ನಮಸ್ಕಾರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಸಿರಿ ತೋಟಗಾರಿಕೆ. ಕಾರ್ಯಕ್ರಮ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ಸಿರಿ ತೋಟಗಾರಿಕೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಹಾಗೂ ಶುಭ ಸಂಜೆಯ ನಮಸ್ಕಾರಗಳು. ಇಂದಿನ ವಿಷಯ ತೆಂಗು ಬೆಳೆಯಲ್ಲಿ ತಾಂತ್ರಿಕತೆಗಳು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ತಾವು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಮ್ಮೊಂದಿಗಿದ್ದಾರೆ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಶ್ರೀ ಕದ್ರೇಗೌಡರು. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2237074777, ಇನ್ನೊಂದು ಸಂಖ್ಯೆ 2237074888 ಮತ್ತು 2237049999, STD ಸಂಖ್ಯೆ 080. ಸರ್, ಜಂಟಿ ನಿರ್ದೇಶಕರಾದಂತಹ ಕದ್ರೇಗೌಡರಿಗೆ ನಮಸ್ಕಾರ. ನಮಸ್ಕಾರ. ವಿಶೇಷವಾಗಿ ತೆಂಗು ಅಂದ ತಕ್ಷಣ ನಮಗೆ ಇದು ನಾಡಿನ ಕಲ್ಪವೃಕ್ಷ. ಎಲ್ಲಾ ಊರುಗಳಲ್ಲಿ, ಎಲ್ಲಾ ಮನೆಗಳ ಹತ್ರ, ಸಾಮಾನ್ಯವಾಗಿ ಎಲ್ಲಾ ನಗರ ಪಟ್ಟಣ ಎಲ್ಲಾ ಪ್ರಾಂತ್ಯಗಳಲ್ಲೂ ನಾವು ಈ ತೆಂಗನ್ನ ನೋಡ್ತೀವಿ. ಏನ್ ಸರ್, ವಿಶೇಷವಾಗಿ ಏನಿರುತ್ತೆ ಇದರಲ್ಲಿ ತಾಂತ್ರಿಕತೆ, ಈ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಏನತ್ತೀರಾ? ಅಲ್ಲ, ಮೊದಲನೇದಾಗಿ ತೆಂಗನ್ನ ನಾವು ಕಲ್ಪವೃಕ್ಷ ಅಂತ ಕರಿಬೇಕಾದ್ರೆ ಅದಕ್ಕೆ ಒಂದು ವಿಶೇಷ ಸ್ಥಾನಮಾನ ಇದೆ. ಯಾಕಂದ್ರೆ ಪ್ರತಿಯೊಂದು ಭಾಗವು ಒಂದಲ್ಲ ಒಂದ್ ರೀತಿಯಲ್ಲಿ ನಮ್ಗೆ ಉಪಯೋಗಕ್ಕೆ ಬರ್ತದೆ. ಇದು ವ್ಯರ್ಥ ಅನ್ನೋದಿಲ್ಲ, ವ್ಯರ್ಥ ಅನ್ನೋದಿಲ್ಲ. ಅದರಿಂದ ಇದನ್ನ ನಾವು ಕಲ್ಪವೃಕ್ಷ ಅಂತ ಹೇಳ್ತಾ ಇದೀವಿ. ಇದರಲ್ಲಿ ತಾಂತ್ರಿಕತೆಗಳಿಗೆ ನಾವು ಬಂದಾಗ ಸಸಿಯನ್ನ ನಾವು ಏನು ಆಯ್ಕೆ ಮಾಡ್ತೀವಿ, ಅಲ್ಲಿಂದ ಹಿಡಿದು ನಾವು ಯಾವ ರೀತಿ ಮರಗಳನ್ನ ಪೋಷಣೆ ಮಾಡ್ತೀವಿ, ಯಾವ ರೀತಿ ಕೀಟ ಮತ್ತು ರೋಗಗಳ ಒಂದು ಹತೋಟಿಗೆ ಕ್ರಮ ವಹಿಸ್ತೀವಿ, ನೀರಾವರಿ ಯಾವ ರೀತಿ ಮಾಡ್ತೀವಿ, ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ, ಸೊ ಈ ಎಲ್ಲಾ ಅಂಶಗಳು ಸೇರಿ ಒಂದು ತಾಂತ್ರಿಕತೆಗಳು ಅಂತ ನಾವು ಕರೆಯಬಹುದು. ಸರ್, ಕಾರ್ಯಕ್ರಮಕ್ಕೆ ಒಂದು ಕರೆ ಬಂದಿದೆ. ಮೊದಲನೇ ಕರೆ, ಯಾರ್ದು ನೋಡೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಮೈಸೂರು ಜಿಲ್ಲೆ ಶ್ರೀ ನರಸೀಪುರ ತಾಲೂಕು ಸೋಸ್ಲೆ ಗ್ರಾಮದಿಂದ ಎಸ್ ಮಾದೇವ ಶೆಟ್ಟರು ಮಾಡ ನಮಸ್ಕಾರಗಳು. ಸಿರಿ ತೋಟ ಕಾರ್ಯಕ್ರಮಕ್ಕೆ ಹತ್ತನೇ ಸ್ವಾಗತ ಗುರುಗಳ. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ನಮ್ ಪ್ರಶ್ನೆ. ಹಲೋ ಹಲೋ. ಈಗ ನಾನು ತೆಂಗಿನ ಸಸಿನ 5 ತಿಂಗಳಾಯ್ತು ನೆಟ್ಟು, ಒಂದ್ 100 ಸಸಿ ನೆಟ್ಟಿದ್ದೀನಿ. ಈಗಲಿಂದ ಅದನ್ನ ಪೋಷಣೆ ಮಾಡಿದ್ರೆ ನನ್ಗೆ ಮುಂದಕ್ಕೆ ಅನುಕೂಲ ಆಗುತ್ತೆ. ಅದನ್ನ ಯಾವ ರೀತಿ ಸಂಸ್ಕರಣೆ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಗುರುಗಳ. ಆಯ್ತು, ಆಗ್ಬೋದು ಆಗ್ಬೋದು. ಈಗ ನಾಟಿ ಮಾಡಿದ್ರಿ, ಅದನ್ನ ಸ್ವಲ್ಪ ನೀರಾವರಿ, ಈಗ ಸದ್ಯಕ್ಕೆ ಮಳೆ ಆಗ್ತದೆ, ತೊಂದರೆ ಇರೋದಿಲ್ಲ. ಈಗ ಅಲ್ಲ, ಈಗ ಮಳೆ ಆಗ್ತಾ ಇದೆ, ತೊಂದರೆ ಇಲ್ಲ. ಇನ್ನ ಮುಂದಿನ ದಿನಗಳಲ್ಲಿ ಈಗ ಬೇಸಿಗೆ ಬರುವ ಸನ್ನಿವೇಶ ಇದೆ. ಸೊ ಆಗ ನಾವು ಕನಿಷ್ಠ ಅಂದ್ರೆ ಒಂದು ವಾರಕ್ಕೆ ಅಥವಾ ವಾರದಲ್ಲಿ 2 ಸಲ ನೀರನ್ನ ಹಾಯಿಸ್ಲೇಬೇಕಾಗುತ್ತೆ. ನಂತರ ಅದಕ್ಕೆ ಈ ದುಂಬಿ ಅಂತ ಒಂದು ಹುಳ ಬರುತ್ತೆ, ಆ ಸಸಿ ಸಮಯದಲ್ಲಿ ಅದ್ ಬರುವಂತ ಹುಳ ಅದು. ಅದು ಬಂದ್ರೆ ಆ ಸುಳಿನ ಹೊಡೆಯುತ್ತೆ, ನಿಮ್ಗೆ ಗೊತ್ತಿರಬೇಕು. ಸುಳಿ ಹೋದ್ಮೇಲೆ ಗಿಡನೇ ಹೋಗ್ಬಿಡುತ್ತೆ, ಸತ್ತೋದಂಗ ಆಗುತ್ತೆ. ಅದರ ಒಂದು ಹತೋಟಿನ ಮಾಡ್ಬೇಕಾಗತ್ತೆ. ಅಂದ್ರೆ ಅದು ಬರದಂಗೆ ನಾವು ಲೋಕಲ್ ಆಗಿ ಅಂದ್ರೆ ಸ್ಥಳೀಯವಾಗಿ ನಾವು ಪ್ರಾಕ್ಟೀಸ್ ಮಾಡೋದಂದ್ರೆ ಅಲ್ಲಿ ಒಂದು ಲೈಟ್ ಇಟ್ಟು ಆ ಲೈಟ್ ಕೆಳಗಡೆ ಒಂದು ಸಗಣಿದು ಒಂದು ಸ್ಲರಿ ಅಂತ ಹೇಳ್ತೀವಿ, ಬಗಡ ಬಗಡ, ಅದನ್ನ ಇಟ್ಟರೆ ಆ ಲೈಟಿಗೆ ಬಂದು ಅಲ್ಲೇ ಸಗಣಿನಲ್ಲಿ ಬಿದ್ದು ಸತ್ತೋಗುತ್ತೆ. ಅದೊಂದು ವಿಧಾನ. ಅಥವಾ ಈ ಬಂದಾಗ ಅದನ್ನ ಹುಕ್ಕಿಂದ ತೆಗೆದು ಅದನ್ನ ಹಾಳು ಮಾಡೋದು ಅಂದ್ರೆ ಸಾಯಿಸೋದು ಒಂದು ವಿಧಾನ. ಇನ್ನು ಮೋಹಕ ಬಲೆ ಇಡೋದಕ್ಕೆ ಇಡಕ್ಕಾಗಲ್ಲ ಮೋಹಕ ಬಲೆಗೆ ಸದ್ಯಕ್ಕೆ ಅದಕ್ಕಿಲ್ಲ. ಯಾಕಂದ್ರೆ ನಾವು ಇದಕ್ಕೆ ಹೇಳ್ತೀವಿ ರೆಡ್ ಪಾಮ್ ವ್ಯೂಲ್ ಅಂತ ಮೂತಿಹುಳು ಅಂತ ಬರುತ್ತೆ, ಕೆಂಪು ಮೂತಿಹುಳು, ಅದಕ್ಕೆ ಟ್ರಾಪ್ಸ್ ಅಂತ ಬರುತ್ತೆ. ಇದಕ್ಕೆ ಇನ್ನೂ ತೀರಾ ಇದಾದ್ರೆ ಒಂದು ಪೋರೇಟ್ ಒಂದ್ ಸ್ವಲ್ಪ ಅರುಳಾಕಿ ಅದ್ರ ಮೇಲೆ ಈ ಸ್ಯಾಂಡ್ ಅಂತ ಮರಳು ಇದೆಯಲ್ಲ ಅದ್ರ ಮಿಶ್ರಣ ಮಾಡಿ ಒಂದ್ ಸ್ವಲ್ಪ ಗರಿ ಪಕ್ಕದಲ್ಲಿ ಕಟ್ಟಿದ್ರೆ ಅದಕ್ಕೆ ಆ ಸ್ಮೆಲ್ ಗೆ ಅದೇನೋ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಗೆ ಅದು ಬರೋದಿಲ್ಲ. ಅಲ್ಲ ಒಂದು ಕವರ್ ಅಲ್ಲಿ ಹಾಕಿ ಮರಳು ಮತ್ತು ಆ ಪೋರೇಟ್ ಅನ್ನ ಹಾಕಿ ಅಲ್ಲಿ ಕಟ್ಟಿದ್ರೆ ಅದು ಒಂದು ಅದು ಮರಳಲ್ಲಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಿಶ್ರಣ ಮಾಡಿ ಪೋರೇಟ್ ಅರಳನ್ನ ಅಲ್ಲಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಒಂದು ಸಣ್ಣ ಸಣ್ಣ ಕವರ್ ಅಲ್ಲಿ ಕಟ್ಟಿ ಅದಕ್ಕೆ ಹೋಲ್ ಮಾಡಿದ್ರೆ ಅದ್ ತೂತ್ ಮಾಡ್ಬಿಟ್ರೆ ಅದ ಸ್ಮೆಲ್ ಬರುತ್ತೆ ಪೋರೇಟ್ ಇಂದ ಒಂದು ವಾಸನೆ ಬರುತ್ತಲ್ಲ ಆ ವಾಸನೆಯಿಂದ ಅದು ಬರೋದ್ ಸ್ವಲ್ಪ ತಡಿಬಹುದು. ಇಷ್ಟು ನೀವು ಆಮೇಲೆ ಗೊಬ್ಬರ ಈಗ ಪ್ರಾರಂಭದಲ್ಲಿ ತಿಪ್ಪೆ ಗೊಬ್ಬರ ಸ್ವಲ್ಪ ಕೊಡ್ಬೇಕಾಗತ್ತೆ. ನಂತರ ಒಂದು ಕಾಲ್ ಕೆಜಿ ಅಷ್ಟು ನಮ್ಮ ಎನ್ ಪಿ ಕೆ ಕೊಡ್ಲೇಬೇಕಾಗತ್ತೆ. ಈಗ ಗಿಡ ಆಗಿರೋದ್ರಿಂದ ಒಂದ್ ಕಾಲ್ ಕೆಜಿ ಅದನ್ನ ಸ್ವಲ್ಪ ಮಣ್ಣನ್ನು ಪರೀಕ್ಷೆ ಮಾಡಿ ಮಣ್ಣಲ್ಲಿ ಯಾವ್ದು ಯಥೇಚ್ಛವಾಗಿದೆ ಯಾವ್ದಿಲ್ಲ ಅದ್ರ ಬೇಸ್ ಮೇಲೆ ನಾವು ಕೊಡ್ಬೇಕಾಗತ್ತೆ. ಸೊ ಈ ರೀತಿ ಗಿಡಗಳಿಗೆ ನಾವು ಪೋಷಣೆ ಮಾಡಿದ್ರೆ ಮುಂದೆ ಮರವಾಗಿ ಬೆಳೆಯುತ್ತೆ. ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಸರ್, ನಾನು ಹಿರಿಯ ಅರಳಿಹಳ್ಳಿ ಯಲಬುರ್ಗ ತಾಲೂಕು ಕೊಪ್ಪಳ ಜಿಲ್ಲೆ ನಾರಾಯಣರಾವ್ ಕುಲಕರ್ಣಿ ಅಂತ. ತಮ್ಮ ಪ್ರಶ್ನೆ ಸರ್, ಈಗ ಅಲ್ಪಾವಧಿಯಲ್ಲಿ ಬರ್ತಕ್ಕಂತ ತೆಂಗಿನ ಗಿಡ ಮರಗಳ ಸಸಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಆಮೇಲೆ ನಿನ್ನ ಈ ಸಾವಯವ ಕೃಷಿಯಲ್ಲಿ ಬೆಳೆಯಬಹುದಾ ಇದನ್ನ? ಕುಲಕರ್ಣಿ ಅವರೇ, ಈಗ ಈ ಅಲ್ಪಾವಧಿ ಅಂತಂದ್ರೆ ನಾವು ಈ ಸಂಕೀರ್ಣ ತಳಿಗಳು ಅಂತ ಏನ್ ಹೇಳ್ತೀವಿ, ಟಿ ಇಂಟು ಡಿ ಅಥವಾ ಡಿ ಇಂಟು ಟಿ ಅಂತೇಳಿ, ಅದು ನಮ್ಮ ಕೆ ಆರ್ ಎಸ್ ಉದ್ಯಾನವನ ಇದೆಯಲ್ಲ ಅಲ್ಲಿ ಇಲಾಖೆಯಿಂದ ನಾವೇ ಉತ್ಪಾದನೆ ಮಾಡ್ತಾ ಇದೀವಿ. ಅದೇ ರೀತಿ ಮಂಡ್ಯದಲ್ಲಿ ಲೋಕಸಾರ ಅಂತ ಸಿ ಡಿ ಬಿ ಇಂದ ಒಂದು ಸಸ್ಯಗಾರ ಇದೆ ಅಥವಾ ನರ್ಸರಿ ಇದೆ, ಅಲ್ಲಿ ಸಿಗುತ್ತೆ. ಅದು ಮೂರು ವರ್ಷಕ್ಕೆ ಪ್ರಾರಂಭ ಆಗಿ ನಾಲ್ಕು ವರ್ಷದಿಂದ ಇಳುವರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಸಾವಯವ ಕೃಷಿನಲ್ಲಿ ಬೆಳಿಬಹುದು, ಆದ್ರೆ ನೀರು ಸ್ವಲ್ಪ ಕೊಡ್ಬೇಕಾಗತ್ತೆ. ನಂತರ ಇದು ಹೆಚ್ಚಿಗೆ ಈ ಬೇವಿನ ಹಿಂಡಿನ ಕೊಟ್ರೆ ಬಹಳ ಸೂಕ್ತ. ಗಿಡಗಳಿಗೆ ಮತ್ತು ಮಣ್ಣಿನ ಆರೋಗ್ಯ ನಾವು ಸಂರಕ್ಷಣೆ ಮಾಡಬಹುದಾದಾಗ ಇವೆಲ್ಲ ಅಡ್ಡಿ ಆಗ್ತದಲ್ಲ. ಅಲ್ಲ, ಪೋರೇಟ್ ಅಂದ್ರೆ ನಾನು ಹೇಳಿದ್ದು ಗರಿ ಮೇಲೆ ಕಟ್ಟಬೇಕು ಅಂತ, ಸಣ್ಣ ಗಿಡಗಳಿದ್ದಾಗ, ಸಣ್ಣ ಗರಿಗಳಿದ್ದಾಗ ನೆಲಕ್ಕೆ ಹಾಕೋಕಲ್ಲ. ಅದು ಅದೇನು ವಾಸನೆ ಬರುತ್ತೆ, ವಾಸನೆಯಿಂದ ದುಂಬಿ, ರೈನಾಸುರಸ್ ದುಂಬಿ ಅಂತ ಹೇಳ್ತೀವೋ, ಆ ದುಂಬಿ ಬರೋದ್ ತಡಿಬಹುದು ಅಂತ. ನೆಲಕ್ಕೆ ಹಾಕ್ಬೇಡಿ, ನೆಲಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ನೆಲಕ್ಕೆ ಹಾಕೋದು ಗಿಡ ನೆಟ್ಟಾಗ ಆ ಇಲಿ ಅಥವಾ ಗೆದ್ದಲು ಬರ್ದಂಗೆ ಅವಾಗ ಸ್ವಲ್ಪ ಪೋರೇಟ್ ಹೇಳ್ತೀವಿ ನಾವು. ಈಗ ಸಸಿಗಳನ್ನ ನಾವು ಬೇಕಾದ ಸಮೀಪ ಅಂತಂದ್ರೆ ನಾವು ಕೇರ್ ತರಬಹುದು. ಅದೇ ನಿಮ್ಗೆ ಇದು ಹೈಬ್ರಿಡ್ಸ್ ಬೇಕಾದ್ರೆ ಸಂಕೀರ್ಣ ತಳಿ ಅಂತ ಹೇಳ್ತೀವಿ ಅವು. ಇನ್ನು ನಮ್ಮ ಮಾಮೂಲಿ ತಳಿ ಆದ್ರೆ ಎಲ್ಲಾ ಕಡೆ ಸಿಗ್ತವೆ, ನಮ್ಮ ಇಲಾಖೆ ನರ್ಸರಿಗಳಲ್ಲಿ ಎಲ್ಲಾ ಕಡೆ ಸಿಗ್ತವೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಎಳನೀರಿಗಾಗಿ ಬೆಳಿಬಹುದಲ್ಲ ಸರ್? ಅದನ್ನ ಎಳ್ನೀರಿಗಾಗಿ ಬೆಳಿಬಹುದು, ಎಳ್ನೀರಿಗಾಗಿನೂ ಬೆಳಿಬಹುದು ಅಥವಾ ಕೊಬ್ಬರಿಗಾದ್ರೂ ಬೆಳಿಬಹುದು, ತೊಂದರೆ ಇಲ್ಲ. ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ, ತಮ್ಮ ಹೆಸರು? ಸರ್, ನಾನು ಸ್ವಾಮಿನಾಥ್ ಅಂತ. ಸ್ವಾಮಿನಾಥ್ ಅವರ ತಮ್ಮ ಪ್ರಶ್ನೆ. ಸರ್, ಇದು ತೆಂಗು ನಾವು ಆಗಲೇ 20 ವರ್ಷ ಆಗಿದೆ ಸರ್. ಅದರಲ್ಲಿ ಒಂದ್ ಎರಡ್ ಮೂರು ಗಿಡಗಳ ಮರಗಳು ಏನಾಗಿದೆ ಅಂತ ಅಂದ್ರೆ ಸುಳಿ ತುಂಬಾ ಸಣ್ಣ ಆಗ್ತದೆ ಸರ್. ಈಗ ಅದ್ರೊಳಗೆ ಅಡಿಕೆ ಹಾಕಿದೀವಿ, ಅಡಿಕೆ ಗಿಡಗಳು ಏನ್ ತೊಂದರೆ ಆಗಿಲ್ಲ ಅದ್ರ ಸುತ್ತಮುತ್ತ ಇರೋದು, ಆದ್ರೆ ಒಂದ್ ಎರಡು ಗಿಡ ಮಾತ್ರ ಅದು ಸ್ವಲ್ಪ ಎಟ್ಟೆ ಜಾಗನೇ ಅಂತ, ತುಂಬಾ ತಗ್ಗಿನ ಜಾಗ, ನೀರಿನಿಲ್ಲ ಜಾಗ ಏನಲ್ಲ. ಸುಳಿ ಸಣ್ಣ ಆಗ್ತಿದೆ ಸರ್, ತುಂಬಾ ಒಳ್ಳೆ ಮರನೇ ಅದು. ಅಲ್ಲ, ನನ್ನ ಪ್ರಕಾರ ಈಗ ಈ ತೆಂಗಿನಲ್ಲಿ ಬಹುತೇಕ ನಾವು ಕಾಣ್ತಾ ಇರೋದು ಒಂದು ಅಣಬೆ ರೋಗ ಅಂತ ಹೇಳ್ತೀವಿ, ಇನ್ನೊಂದು ಕಾಂಡ ಸೊರವ ರೋಗ ಅಂತ ಹೇಳ್ತೀವಿ. ಈ ಅಣಬೆ ರೋಗ ಕಂಡ ಬಂದಾಗ ಸಾಮಾನ್ಯವಾಗಿ ಆ ರೀತಿ ಒಂದು ನಾವೇನ್ ಚೆಂಡು ಅಂತ ಕರಿತೀವೋ ಅಥವಾ ಸುಳಿ ಅಂತ ಹೇಳ್ತೀವೋ ಅದು ಸ್ವಲ್ಪ ಸಣ್ಣ ಆಗುತ್ತೆ. ಸೊ ಆ ತರ ಮರಗಳ ಮರಗಳಲ್ಲಿ ಯಾವ ತಮ್ಮ ಊರು ಯಾವ್ದು ಹೇಳಿ? ಹಾಸನ್ ತಾಲೂಕು ದುರ್ಗದಬಳ್ಳಿ ಅಂತ ಸರ್. ಅಲ್ಲಿ ತೆಂಗು ಸಂಶೋಧನಾ ಕೇಂದ್ರ ಇದೆ ಅರಸೀಕೆರೆಯಲ್ಲಿ, ಅವ್ರನ್ನ ಒಂದು ಸಂಪರ್ಕ ಮಾಡಿ ಒಂದು ಭೇಟಿ ಕೊಡ್ಲಿಕ್ಕೆ ರಿಕ್ವೆ ನೀವು ಮನವಿ ಮಾಡ್ಕೋಬಹುದು. ಒಂದು

ಎರಡನೇದು ಸಸಿ ಬಗ್ಗೆ ನೀವು ಕೇಳಿದ್ರಿ ರೈತರಿಂದನೇ ತಂದ್ರೆ ಒಳ್ಳೇದು ಅಂತ. ಅದು ನಮ್ಮ ಸಲಹೆ ಏನಂತಂದ್ರೆ ನೀವು ರೈತರಿಂದ ತಂದ್ರೂ ಅದರ ಒಂದು ಗಾತ್ರ ಏನಿದೆ, ಈಗ ಒಂದು ಕಾಯಿನ 600 ಗ್ರಾಮ್ ಅಂದ್ರೆ ಅರ್ಧ ಕೆಜಿಗೆ ಮೇಲಿರ್ಬೇಕು ಆ ಕಾಯಿ ಗಾತ್ರ ತೂಕ ತೂಕ, ಅದು ಒಳ್ಳೆ ಒಂದು 20 ವರ್ಷ ಮೇಲ್ಪಟ್ಟ 60 ವರ್ಷದ ಒಳಗಡೆನ ಮರದಿಂದ ಅವ್ರು ಆಯ್ಕೆ ಮಾಡ್ಬೇಕು. ಆ ಮರದಲ್ಲಿ ಒಳ್ಳೆ ಆ ಮರನೂ ಒಳ್ಳೆ ಉತ್ತಮ ಬೆಳವಣಿಗೆ ಇರಬೇಕು, ಆರೋಗ್ಯಕರವಾಗಿರ್ಬೇಕು. ಈ ರೀತಿ ಮಾಡಿ ನಿಮಗೆ ಒಂದು ಇದರಿಂದ ಪರವಾಗಿಲ್ಲ ಅಂತ ಅನಿಸಿದ್ರೆ ಅದನ್ನು ಖಾತ್ರಿ ಪಡಿಸಿಕೊಂಡು ನೀವು ಎಲ್ಲಿ ಬೇಕಾದ್ರೂ ತಗೋಬಹುದು. ಆಮೇಲೆ ಒಂದು 4 ವರ್ಷದ ಮೇಲೇನೆ, 4 ವರ್ಷ ಕನಿಷ್ಠ 4 ವರ್ಷ ಬೇಕಾಗುತ್ತೆ. ಅದು ಚೆನ್ನಾಗಿ ಪೋಷಕಾಂಶ ನೀರು ಪೋಷಕಾಂಶಗಳು ನಿರ್ವಹಣೆ ಇರಬೇಕು, ನೀರು ಕೊಡಬೇಕು. ಈಗ ನಾವು ಬಹುತೇಕ ಬದುಗಳ ಪಕ್ಕದಲ್ಲಿ ಹಾಕಿ ಸ್ವಲ್ಪ ಮರ್ತು ಬಿಡ್ತೀವಿ ತೆಂಗಿನ ಮರ, ಬೇರೆ ಬೆಳೆನ ಹೆಚ್ಚಿನ ಮುತುವರ್ಜಿ ವಹಿಸ್ತೀವಿ, ಇದನ್ನು ಮರಿತೀವಿ. ತೆಂಗು ಅಂದ್ರೆ ಒಂದ್ ರೀತಿ ಬದು ಮೇಲೆ ಬರೀ ಬೆಳೆ ಅಂತ ಬೆಳೆ ಅಂತ ನಮ್ಗೆ ಮೊದ್ಲಿಂದ ಅನ್ಕೊಂಡ್ ಬಂದ್ಬಿಟ್ಟಿದೀವಿ. ನೀರು ಆಮೇಲೆ ಇದು ಈ ಪೋಷಕಾಂಶಗಳ ನಾವು ಕೊಡ್ಲೇಬೇಕಾಗತ್ತೆ. ಪೋಷಕಾಂಶ ಕೊಡ್ಬೇಕಾದ್ರೆ ಮಣ್ಣು ಪರೀಕ್ಷೆ ಬಹುತೇಕ ನಾವು ಮಾಡ್ಸಲ್ಲ. ನಾವು ಹೇಳ್ತೀವಿ, ನೀವು ಕೇಳ್ತೀರ, ಯಾರೋ ಮಣ್ಣು ಪರೀಕ್ಷೆಗೆ ಹೆಚ್ಚಿನ ಆದ್ಯತೆ ಕೊಡಲ್ಲ. ಅವು ಕೊಡ್ಲಿಲ್ಲ ಅಂತಂದ್ರೆ ಆ ಮಣ್ಣಲ್ಲಿ ಏನಿದೆ ಅಂತ ನಮಗ್ ಗೊತ್ತಾಗಲ್ಲ. ನಾವು ಆಕೆ ಅಂದ್ರೆ ಏನು ಹಾಕ್ಲಿಕ್ಕೂ ಬರೋದಿಲ್ಲ. ಕೃಷಿ ಇಲಾಖೆಯಿಂದ ಮಾಡಿಸಬಹುದು ಎಲ್ಲಾ ರೈತರು, ಎಲ್ಲಾ ಕಡೆ ಈಗ ಅವಕಾಶಗಳು ಇದಾವೆ. ಧನ್ಯವಾದಗಳು. ಮುಂದಿನ ಕರೆ, ಹಲೋ ನಮಸ್ತೆ ಸರ್. ನಮಸ್ತೆ ಸರ್, ನಾನು ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಲಕ್ಷ್ಮೀಪುರ ಗ್ರಾಮ ವೆಂಕಟೇಶ್ ಅಂತ. ವೆಂಕಟೇಶ್ ಸರ್, ನಮ್ ಬಾರ್ಡರ್, ನಮ್ದು ಮೈಸೂರು ಮಂಡ್ಯ ಬಾರ್ಡರ್ ಜಿಲ್ಲೆ ಬಾರ್ಡರ್ ಐತೆ ನಮ್ಮ ಗ್ರಾಮ ಸರ್. ನಮ್ ಮೈಸೂರು ಕಡೆಯಿಂದ ನಮ್ಗೆ ಏನಾಗಿದೆ ಅಂದ್ರೆ ಗರಿಗಳೆಲ್ಲ ತುಂಬಾ ತಿಂದಾಕೊಂಡೈತೆ ಸರ್. ಈಗ ನಾವು ಅದರಿಂದನೇ ಬದುಕಿರೋದು ತೆಂಗಿಂದ. ಎಲ್ಲಾ ಗರಿ, ಒಂದು 4 ಗರಿ ಬಿಟ್ಬಿಟ್ಟು ಫುಲ್ ಎಲ್ಲಾ ಹುಳ ಹೊಡೆದು ಫುಲ್ ಇದಾಗ್ಬಿಟ್ಟಿದೆ ಸರ್. ಇದಕ್ಕೆ ನಾವು ಕೃಷಿ ಇಲಾಖೆಲಿ ಹೋಗಿ ಇದ್ ಮಾಡ್ದು, ಅವರು ಬಂದು ತೋಟಗಾರಿಕೆ ಇಲಾಖೆ ನೋಡಿದ್ರು. ಸಾಮೂಹಿಕವಾಗಿ ಮಾಡ್ಬೇಕು ಅಂದ್ರೆ ಮರಗಳು ಬೇರೆ ಐತು, ಹೆಂಗ್ ಮಾಡ್ಬೇಕು ಸರ್ ಇದಕ್ಕೆ? ಅಲ್ಲ, ಏನ್ ತಿಂದಾಕಿದೆ ಅಂತ ಹೇಳಿದ್ರು ಅವರು? ಗರಿ ಐತಲ್ಲ ಸರ್, ಈಗ ಸೋಗು ಅಂತಿರಲ್ಲ ಗರಿ, ಫುಲ್ ಎಲ್ಲಾ ತಿಂದಿ ಒಳಗಡೆ ಗರಿ ಕಟ್ ಮಾಡಿ ದಬಾಕಿದ್ರೆ ಅಡಿಲಿ ಗರಿ ಹುಳ ಸರ್. ಅಲ್ಲ, ಅದೇನು ಇದು ಈ ಕಪ್ಪು ತಲೆ ಹುಳು ಒಂಥರ ಒಣಗಿದಂಗ ಆಗುತ್ತಾ? ಹಾ ಸರ್, ಗರಿ ಎಲ್ಲ ಒಣಗಿದಂಗೆ, ಮೇಲೆ 4 ಗರಿ ಬಿಟ್ಟು ಇನ್ ಬಾಕಿದೆಲ್ಲ ತಿಂದಾಕೊಂಡಿದೆ ಸರ್. ಸುಮಾರು ಒಂದ್ ಕಡೆಯಿಂದ ಬರ್ತೈತೆ ಸರ್ ಅದು. ಇದ ಕಪ್ಪು ತಲೆ ಹುಳು ಅಂತಾನ ಏನಾದ್ರು ಹೇಳಿದ್ರೆ? ಇಲ್ಲ ಇಲ್ಲ ಸರ್, ಅದು ಇನ್ನೂ ಸ್ವಲ್ಪ ಸಣ್ಣ ಕಪ್ಪು ತಲೆ ಹುಳು ನಾವು ನೋಡಿದಿವಿ. ಇದು ಗರಿನೇ ಎಲ್ಲ ಎಲ್ಲ ಬ್ರೌನ್ ಕಲರ್ ಮಾಡ್ಬಿಟ್ಟೈತೆ ಸರ್ ಈಗ ಆಲ್ರೆಡಿ. ಏನು ಸಿಂಪಡಣೆ ಮಾಡ್ಬೇಕು ಅಂದ್ರೆ, ನಮ್ಮ ಇಲಾಖೆಯವ್ರು ಒಂದ್ಸಲ ನಾವು ಕಳಿಸಿದ್ದೇವೆ, ನಾನು ಮಾತಾಡಿ ಸರ್. ಅವರು ಸಾಮೂಹಿಕವಾಗಿ ಮಾಡ್ಬೇಕು ಅಂತಾರೆ, ಹೆಂಗೆ ಅಂತಾನೆ ಗೊತ್ತಾಯ್ತಲ್ಲ ಸರ್. ಇದು ತುಂಬಾ ತೊಂದರೆ ಕೊಡ್ತಾರೆ ಸರ್ ನಮ್ಮ ಮೈಸೂರು ಭಾಗದಲ್ಲಿ ಈಗ. ಇದಕ್ಕೆ ಏನ್ ಸರ್ ಸಮಸ್ಯೆ ಪರಿಹಾರ? ಅಲ್ಲ, ನೀವ್ ಹೇಳೋದು ಗರಿ ತಿನ್ನೋ ಹುಳು ಅಂತ ಒಂದು ಬರುತ್ತೆ, ಅದ ಅದರ ಸಮಸ್ಯೆನಾ ಅಥವಾ ಈ ಕಪ್ಪು ತಲೆ ಹುಳು? ಗರಿ ತಿನ್ನೋ ಹುಳನೇ ಸರ್, ಅದು ಗರಿ ತಿನ್ನೋ ಹುಳನೇ. ನಮ್ ಕಡೆ ಎಲ್ಲ ಅದರಿಂದ ಸುಮಾರು ಜನ ಬದುಕ್ತಿದ್ವಿ. ಈಗ ಬಾರ್ಡರ್ ಎಲ್ಲ ನೆಟ್ಟಿ ತಾವ್ ಹೇಳಿದ್ರಲ್ಲ ಹಂಗೆ ಎಲ್ಲ, ನಾವೇನು ಪೋಷಕಾಂಶ ಕೊಡದವ್ರು, ನಮ್ ವ್ಯವಸಾಯ ಮಾಡಿದ್ರಲ್ಲೇ ಅದು ತಗೊಂಡು ಇದ್ ಮಾಡ್ಕೊಂಡು ಬದುಕ್ತಿದ ಸರ್. ಇವಾಗ ತುಂಬಾ ತೊಂದ್ರೆ ಕೊಡ್ತಾ ಸರ್ ಅದು ಗರಿ ತಿನ್ನೋ ಹುಳ. ಅಲ್ಲ, ಅದಕ್ಕೆ ಒಂದು ಔಷಧಿ ಸಿಂಪಡಣೆ ಮಾಡ್ಬೇಕಾಯ್ತು, ಎಲ್ಲರೂ ಸಾಮೂಹಿಕವಾಗಿ ಮಾಡ್ಬೇಕು ಅಂತ ಹೇಳ್ತೀರಾ? ಸಾಮೂಹಿಕ ಮಾಡ್ಬೇಕಂತಂದ್ರೆ ಬ್ರದರ್ ಒಬ್ರು ಮೈಸೂರ್ ಲಾಯರ್ ವೆಂಕಟೇಶ್ ಅನ್ಬಿಟ್ಟು ಅವ್ರು ಕರ್ಸಿ ಹೇಳಿದ್ರು. ಅವ್ರು ಆಮೇಲೆ ಈಗ ಬುಡುಕ್ ಔಷಧಿ ಹಾಕಿ ಅಂದವ್ರೆ, ಯಾವ ತರದಲ್ಲಿ ಮಾಡಿದ್ರೆ ತಮ್ಮನ್ನ ಇದ ಸಲಹೆ ಕೇಳ್ತಿದ್ದೀನಿ ಸರ್. ನಾವು ಅದನ್ನ ಇವ್ರ ಹತ್ರ ಮೈಸೂರು ಜಿಲ್ಲೆ ಉಪನಿರ್ದೇಶಕರನ್ನ ಆಲ್ರೆಡಿ ಅವ್ರ ಹತ್ರ ಒಂದು ತಜ್ಞರ ತಂಡ ಭೇಟಿ ನೀಡಿತ್ತು. ಸೊ ಅದ್ರ ಬಗ್ಗೆ ನಾನು ಒಂದ್ ಸ್ವಲ್ಪ ಚರ್ಚೆ ಮಾಡಿ ಹೆಂಗೋ ನೀವು ನಂಬರ್ ತಗೊಂಡಿದ್ದೀನಿ, ನಾನು ಮಾತಾಡ್ತೀನಿ. ದಯಮಾಡಿ ಸ್ವಲ್ಪ ಬೇಗ ನಮ್ಗೆ ಸಮಸ್ಯೆ ಇತ್ಯರ್ಥ ಮಾಡ್ಕೊಡಿ ಸರ್. ಸರಿ ಸರಿ, ಆಗ್ಬೋದು. ಯಾಕಂದ್ರೆ ಎಲ್ಲಾ ರೈತರದು ಧನ್ಯವಾದ. ನಮ್ಮ ಸಹೋದ್ಯೋಗಿಗಳಂತ ಅನುಪಮ ಮೇಡಮ್ ಅವರು ನಂಬರ್ ತಕೊಂಡಿದ್ದಾರೆ. ನಾವು ಇಲಾಖೆ ಕಡೆಯಿಂದ ಕೂಡ ಅವ್ರಿಗೆ ಸಂಪರ್ಕ ಮಾಡ್ತೀವಿ, ತಮ್ಮ ಸಮಸ್ಯೆಗಳನ್ನ ತಿಳಿಸಬಹುದು. ಎಲ್ಲರಿಗೂ ಎಲ್ಲಾ ಪ್ರಶ್ನೆಗಳಿಗೂ ತಾವು ಸೂಕ್ತವಾದಂತಹ ಉತ್ತರ ನೀಡಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ಜೊತೆ ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟು ಜೊತೆಗೆ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.